ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಹಸಿದವರಿಗೆ ನೀ ಅನ್ನ ಬಿಡು ಕಡುಬಡವರಿಗೆ ವಸ್ತ್ರ ಕೊಡು ರೋಗಿಗಳಿಗೆ ನೀ ನೆರವಾಗು ದುಃಖಿತರಿಗೆ ನೀ ದಯ ತೋರು ಹಸಿದವರಿಗೆ ನೀ ಅನ್ನ ಬಿಡು ಕಡುಬಡವರಿಗೆ ವಸ್ತ್ರ ಕೊಡು ರೋಗಿಗಳಿಗೆ ನೀ ನೆರವಾಗು ದುಃಖಿತರಿಗೆ ನೀ ದಯ ತೋರು ಯಾವುದಾಗ ಕ್ರಿಸ್ಮಸ್ ಬಲು ಚೌದ ಕ್ರಿಸ್ತ ಜಯಂತಿಯ ಒಳಾರ್ಥ ಯಾವುದಾಗ ಕ್ರಿಸ್ಮಸ್ ಬಲು ಚೌದ ಕ್ರಿಸ್ತ ಜಯಂತಿಯ ಒಳಾರ್ಥ ಸಂಭ್ರಮದ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ರಕ್ಷಣೆಯ ಸುದಿನ ದ್ವೇಷವನ್ನೆಲ್ಲ ನೀ ತ್ಯಜಿಸು ದೇಹದ ಹಸ್ತವ ನೀ ಚಾಚು ದುರ್ಗುಣವೆಲ್ಲ ದೂರವಿಡು ದುಶ್ಚಟವೆಲ್ಲ ಬಿಟ್ಟು ಬಿಡು ದ್ವೇಷವನ್ನೆಲ್ಲ ನೀ ತ್ಯಜಿಸು ದೇಹದ ಹಸ್ತವ ನೀ ಚಾಚು ದುರ್ಗುಣವೆಲ್ಲ ದೂರವಿಡು ದುಶ್ಚಟವೆಲ್ಲ ಬಿಟ್ಟು ಬಿಡು ಯಾವುದಾಗ ಕ್ರಿಸ್ಮಸ್ ಬಲು ಚೌದ ಕ್ರಿಸ್ತ ಜಯಂತಿಯ ಒಳಾರ್ಥ ಯಾವುದಾಗ ಕ್ರಿಸ್ಮಸ್ ಬಲು ಚೌದ ಕ್ರಿಸ್ತ ಜಯಂತಿಯ ಒಳಾರ್ಥ ಸಂಭ್ರಮದ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನಾ.